ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಆದ್ಯತೆ, ವಿ ಸುನೀಲ್ ಕುಮಾರ್. ಗಾಂಧಿ ಜಯಂತಿಯಂದು ರಾಜ್ಯಾದ್ಯಂತ ಬೃಹತ್ ಸ್ವಚ್ಛತಾ ಆಂದೋಲನ, ಕೋಟಾ ಶ್ರೀನಿವಾಸ ಪೂಜಾರಿ. ರಾಜ್ಯದಲ್ಲಿ ಮರಳು ಕೊರತೆ ನಿವಾರಿಸಲು ಶೀಘ್ರ ಹೊಸ ನೀತಿ ಜಾರಿಗೆ ಕ್ರಮ, ಹಾಲಪ್ಪ ಆಚಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತರಂಗಾಂತರ 271 ಮೀಟರ್ಗಳು ಅಥವಾ 1107 ಕಿಲೋಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಸಮಯ 6:50 ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಾಗ ನಿತ್ಯ ಮೇಘ ಸಂದೇಶ, ಆಮೇಲೆ ಅಂಬುಬಾಯಿ ಅಂಧ ಮಕ್ಕಳ ಶಾಲೆಯ ಮಾಹಿತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ, ತದನಂತರ ಕೃಷಿ ಸಂವಾದ, ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ತಜ್ಞರೊಂದಿಗೆ ಸಂವಾದ. ಇವತ್ತು ಭಾಗವಹಿಸುವ ತಜ್ಞರು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿಯಾದ ಡಾಕ್ಟರ್ ಶ್ರೀನಿವಾಸ್, ಬೀದರ್ ತೋಟಗಾರಿಕಾ ವಿಭಾಗದೊಳಗೆ ಪ್ರಾಧ್ಯಾಪಕರಾದ ಡಾಕ್ಟರ್ ಅಂಬರೀಶ್, ಡಾಕ್ಟರ್ ಅರುಣ್ಕುಮಾರ್ ಮತ್ತು ವಿಸ್ತರಣಾ ಘಟಕದೊಳಗೆ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪ್ರಶಾಂತ್, ನಡೆಸಿಕೊಡುವವರು ಸೋಮಶೇಖರ್ ಎಸ್ ರುಳಿ, ಕೊನೆಗೆ ರೇವಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳೋಣಂತ. ಈಗ ಕೆಲವು ಜಾಹೀರಾತುಗಳು, ಆಮೇಲೆ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 425 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಉಜ್ವಲ ಭವಿಷ್ಯ ಬನಾನೆ ಕಿ ಆಜಾದಿ, ರಿಟೈರ್ಮೆಂಟ್ ಕೆ ಬಾದ್ ಭೀ ನಿಯಮಿತ ಇನ್ಕಮ್ ಕಿ ಆಜಾದಿ, ಆಜಾದಿ ಕಾ ಅಮೃತ ಮಹೋತ್ಸವ ಆಓ ಮನಾಯೆ ಹೈ ಪರ್ NPS ಕರೆ ಬೆಹತರ ಆಜ್ ಔರ್ ಪೆನ್ಷನ್ ಸೇ ಸುನಿಶ್ಚಿತ ಕರ. 1 अक्टूबर को पूरा देश मना रहा है NPS दिवस. अधिक जानकारी के लिए अपनी बैंक शाखा जाएं या pfrda.org.in पर विजिट करें या 1800-110-7008 पर कॉल करें.

ನಮ್ಮ ಶಾಲೆಯು ಕಲಬುರಗಿ ನಗರದ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಎದುರು ಇರುವ ಸುಂದರ್ ನಗರ್ ಬಡಾವಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಶಾಲೆಯಲ್ಲಿ ಪ್ರವೇಶ ಪಡೆದ ಮಕ್ಕಳಿಗೆ ಊಟ, ವಸತಿ ಮತ್ತು ವಸ್ತ್ರ ಅಂದರೆ ಅವರಿಗೆಲ್ಲವೂ ಉಚಿತವಾಗಿರುತ್ತದೆ. ಯಾವ ಶುಲ್ಕವನ್ನು ಕೂಡ ಕೊಡಬೇಕಾಗಿಲ್ಲ. ನಮ್ಮ ಶಾಲೆಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ವೆಬ್ಸೈಟ್ ಕೂಡ ಇದೆ. ಅದರ ವಿಳಾಸ www.ambubaischoolforblindgirls.org. ಇನ್ನು ನಮ್ಮ ದೂರವಾಣಿ ಸಂಖ್ಯೆ 9535393900, 9535393900. ಕೇಳುಗರೆ, ನಿಮ್ಮ ಇಂದಿನ ಸಹಾಯ ಅಂಧ ಬಾಲಕಿಯರ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುತ್ತದೆ. ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಬಗ್ಗೆ ಶಾಲೆಯ ಸಂಸ್ಥಾಪಕರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ. ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ. ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ. ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು. ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ. ಕರೆ ಮಾಡಿ 9535393900. ಈಗ ಕೃಷಿ ಸಂವಾದ ಕಾರ್ಯಕ್ರಮ ಕೇಳೋಣ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿ ಡಾ ಶ್ರೀನಿವಾಸ್, ಬೀದರ್ ತೋಟಗಾರಿಕಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾ ಅಂಬರೀಶ್, ಡಾ ಅರುಣ್ಕುಮಾರ್ ಹಾಗೂ ವಿಸ್ತರಣಾ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾ ಪ್ರಶಾಂತ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ತಾವೆಲ್ಲ ಈಗ ಹೊಲದೊಳಗ ಕೆಲಸ ಮಾಡಬೇಕು, ಖರೆ ಏನ್ ಮಾಡುದು ಅನ್ನುವಂತ ಒಂದು ದ್ವಂದ್ವದೊಳಗಿರ್ತೀರಿ. ಯಾಕಂತಂದ್ರ ಸಾಕಷ್ಟು ಮಳೆ ಬಂದು ಹೊಲದೊಳಗ ನೀರ್ ನಿಂತಾವ, ನೀರ್ ತೆಗೆಯುವಂತ ಒಂದು ಕೆಲಸ ತಾವು ಮಾಡ್ತಾ ಇದ್ದೀರಿ. ಆದ್ರೂ ಕೂಡ ಕೆಲವೊಂದ್ ಕಡೆ ಏನಾಗ್ತಾ ಇದೆ ಅಂತಂದ್ರ ನೀರ್ ಹಿಂಗ ತೆಗೆಯೋದಕ್ಕ ಮತ್ತ ಮಳೆ ಆಗೋದಕ್ಕ ಎಲ್ಲಾ ಸರಿ ಹೋಗ್ತಾ ಇದೆ. ಹಿಂಗಾಗಿ ಮಳೆಯಿಂದಾಗಿ ಬಹಳಷ್ಟು ತೊಂದರೆ ಆಗಿದೆ. ಎಲ್ಲಿ ನೋಡದಲ್ಲೆಲ್ಲ ನಾವು ಮಳೆ ಮಳೆ ಮಳೆ ಅನ್ನುವಂತ ಒಂದು ಅನುಭವ ತಮ್ದು. ಆದ್ರ ನಾವು ಕೆಲಸಗಳನ್ನ ಮಾಡ್ಲೇಬೇಕಾಗ್ತದೆ. ಯಾಕಪ್ಪ ಅಂತಂದ್ರ ಹೊಲದೊಳಗ ಬೆಳೆ ಇರ್ತಾವ, ಬೆಳೆಯನ್ನ ಕಾಪಾಡ್ಕೊಳ್ಳುವಂತ ಒಂದು ಕೆಲಸ ಮಾಡ್ಬೇಕಾಗ್ತದ. ಈ ಸಂದರ್ಭದೊಳಗ ಬೆಳೆಗಳಿಗೆ ಹುಳ ಬೀಳುವಂತದ್ದು, ರೋಗ ಬೀಳುವಂತದ್ದು, ಸಾಕಷ್ಟು ತೊಂದರೆ ಇದರಿಂದ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದೊಳಗ ನಮ್ಮ ವಿಜ್ಞಾನಿಗಳು ತಮಗೆ ಅದೇ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿ ಕೀಟ ರೋಗಗಳನ್ನ ನಾವು ನಿರ್ವಹಣೆ ಮಾಡಬೇಕು ಮತ್ತ ಎಲ್ಲೆಲ್ಲಿ ಕೊಯ್ಲು ಮಾಡುವಂತ ಒಂದು ಸಂದರ್ಭದ ಅಂತ ಬೆಳೆಯನ್ನ ಕೊಯ್ಲು ಯಾವ ರೀತಿ ಮಾಡಬೇಕು, ಸಂಗ್ರಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಅವರ ಮಾತುಗಳನ್ನ ನಾವು ಕೇಳೋಣ. ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜೈರ್ ಅಹಮದ್ ಅವರು ಲಿಂಬೆ ಮತ್ತ ಗಜನಿಂಬೆ ಬೆಳೆಗಳಲ್ಲಿ ಬರುವಂತಹ ರೋಗಗಳ ಬಗ್ಗೆ ಮತ್ತ ಕೀಟಗಳ ಬಗ್ಗೆ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಯಾವ ರೀತಿ ಇವುಗಳನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಜೈರ್ ಅಹಮದ್ ಅವರನ್ನ ನಾವೀಗ ಕೇಳೋಣ. ರೈತರೇ, ಇವತ್ತು ಲಿಂಬೆ ಮತ್ತೆ ಗಜಲಿಂಬೆಯಲ್ಲಿ ಬರುವಂತಹ ಏನು ಮುಖ್ಯ ಕೀಟಗಳು ಮತ್ತೆ ರೋಗಗಳು ಏನಿದೆ ಅದನ್ನು ತಿಳ್ಕೊಳ್ಳೋಣ. ಯಾಕಂದ್ರೆ ಇತ್ತೀಚಿನ ಸುರಿದಂತಹ ಮಳೆಯ ನಂತರ ಲಿಂಬೆಯಲ್ಲಿ ಸಣ್ಣ ಲಿಂಬೆ 8 ತಿಂಗಳಿಂದ ಹಿಡಿದು ಬಿಟ್ಟು ದೊಡ್ಡ ಲಿಂಬೆ 16 ವರ್ಷದವರೆಗೂ ಫೀಲ್ಡ್ ಗಳಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಒಂದು ರೋಗಗಳು ಕಂಡು ಬಂದಿವೆ. ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೇಕಂತ ನೋಡೋಣ. ಮೊದಲನೇದಾಗಿ ಎಲ್ಲ ತಿನ್ನುವಂತಹ ಹುಳವನ್ನು ನಾವು ನೋಡ್ತೇವೆ ಅಲ್ಲಲ್ಲಿ ಸಣ್ಣ ಸಣ್ಣ ಗಿಡಗಳಲ್ಲಿ 1 ವರ್ಷ 2 ವರ್ಷದಲ್ಲಿ ಈ ನೋಡ್ಬೇಕು ಮರಿ ಹುಳಗಳಲ್ಲೂ ತಿಂದು ಹಾಳು ಮಾಡ್ತಾ ಇದ್ದೇವೆ ಎಲೆಗಳನ್ನು. ಅದಕ್ಕೆ ಲಕ್ಷಣಗಳು ಅಂದ್ರೆ ಅಲ್ಲಲ್ಲಿನ ಹಿಕ್ಕಿಗಳನ್ನು ಹಾಕ್ತಾ ಇದೆ. ಸೊ ಹೇನುಗಳು ಕೂಡ ಬರ್ತಾ ಇದೆ ಅದರಲ್ಲಿ. ಕಪ್ಪು ಬಣ್ಣದ ಹೇನುಗಳು ಗುಂಪು ಗುಂಪುಗಳಲ್ಲಿರ್ತವೆ. ಈ ಲಿಂಬೆಗಳ ರಸವನ್ನು ಕೂಡ ಹಿಡ್ಕೊಳ್ತವೆ. ಇದರಿಂದ ಎಲೆಗಳೆಲ್ಲ ಮುಟ್ರಿ ಆಗುತ್ತೆ. ರೈತರು ಹೇಳಿದ್ರೆ ಮುಟ್ರಿ ರೋಗ ಬಂದಿದೆ ಅಂತ ಹೇಳಿ. ಅದಕ್ಕೋಸ್ಕರ ಸಸ್ಯ ಹೇನು ಏನಿದೆ, ಥ್ರಿಪ್ಸ್ ಏನಿದೆ, ಅದಕ್ಕೋಸ್ಕರ ನಾವು ನಿರ್ವಹಣೆ ಮಾಡೋಕ್ಕೋಸ್ಕರನೇ ಒಂದು ಎಕರೆಗೆ 5-6 ಹಳದಿ ಅಂಟಿನ ಬೆಲೆಗಳನ್ನು ಅಲ್ಲಲ್ಲಿ ಹಾಕಬೇಕು. ಅವು ಬಂದು ಮೆತ್ಕೊಳ್ತವೆ. ಈ ಸಣ್ಣ ಸಣ್ಣ ದ್ವಾಮಿಗಳಿರ್ಬೋದು, ಥ್ರಿಪ್ಸ್ಗಳಿರ್ಬೋದು, ಇದು ಕೂಡ ಆಕರ್ಷಣೆಯಾಗಿ ಮೆತ್ಕೊಳ್ತವೆ. ಈ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ. ಆಮೇಲೆ ಸಿಂಪರಣೆ ಮಾಡಬೇಕಾದ್ರೆ ಥೈಮೆಟಾಕ್ಸಮ್ ಅಂತ ಹೇಳ್ತೇವೆ, ಅದನ್ನು 1/4 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪರಣೆ ಮಾಡಿ ಎಲೆಯಲ್ಲಿ ತಿನ್ನುವಂತ ಹುಳ ಮತ್ತೆ ಏನನ್ನು ಕೂಡ ಹತೋಟಿ ಮಾಡಬಹುದು. ಪರ್ಯಾಯವಾಗಿ ಕ್ಲೋರೋಪೆರಿಪಾಸ್ 2 ml ಅಥವಾ ಪ್ರೊಫೆನಪಾಸ್ 2 ml ಕೂಡ ಸಿಂಪರಣೆ ಮಾಡಬಹುದು. ಆದ್ರೆ ಸಿಂಪರಣೆ ಮಾಡುವಾಗ ಎಲ್ಲಾ ಎಲೆಗಳು ಕವರ್ ಆಗಬೇಕಾಗುತ್ತೆ. ಬರೀ ಮೇಲಿಂದ ಸಿಂಪರಣೆ ಮಾಡಿದ್ರೆ ಈ ರೋಗ ಅಥವಾ ಈ ಹುಳವನ್ನು ಹತೋಟಿ ಮಾಡಕ್ಕೆ ಆಗಲ್ಲ. ನೆಕ್ಸ್ಟ್ ಇರ್ತಕ್ಕಂತ ಒಂದು ಗಿಳಿ ನೊಣಗಳು ಏನ್ ಪಾಪ್ಯುಲೇಷನ್ ಇದೆ, ಥಂಡಿ ದಿನ ಬರ್ತಾ ಇದೆ ಅಂದ್ರೆ ಬೇಸಿಗೆ ಮಧ್ಯಾಹ್ನ ಬಿಸಿಲು ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಆದಷ್ಟು ರೈತರು ನೋಡ್ಕೊಳ್ಬೇಕಾಗುತ್ತೆ. ಈ ಟೈಮಲ್ಲಿ ಮುಟ್ರಿ ಜಾಸ್ತಿ ಆಗುತ್ತೆ. ಅತ್ಯಂತ ಹೆಚ್ಚು ಮುಟ್ರಿ ಇರತಕ್ಕಂತಹ ಏನು ಗಿಡಗಳಿರ್ತವೆ, ಸೈಡ್ ಟೊಂಗಿಗಳಿರ್ತವೆ, ಅದನ್ನು ಕೂಡ ಪ್ರೂನಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು. ಈಗ ಆರ್ಥಿಕ ಹಾನಿ ಮಾಡುವಂತಹ ರೋಗಗಳಲ್ಲಿ ಕಜ್ಜಿ ರೋಗ. ಈ ಕಜ್ಜಿ ರೋಗ ಬ್ಯಾಕ್ಟೀರಿಯಾ ದುಂಡಾಣು ರೋಗದಿಂದ ಬರ್ತದೆ. ಎಲೆಗಳು ಮತ್ತು ಹಣ್ಣುಗಳ ಮೇಲೆ ಕಜ್ಜಿ ಆಗುತ್ತವೆ. ಆಮೇಲೆ ಲಿಂಬೆ ಕವಲುಗಳಿದೆ ಅದರಲ್ಲಿನೂ ಕಜ್ಜಿ ಇರ್ತವೆ. ಮುಳ್ಳುಗಳಿದೆ ಮುಳ್ಳುಗೂ ಬಿಡ್ತಾ ಇಲ್ಲ ಇದು, ಅಲ್ಲಿ ಕೂಡ ಕಜ್ಜಿ ಬ್ಯಾಕ್ಟೀರಿಯಾ ಚುಕ್ಕಿಗಳಾಗಿ ಇರ್ತವೆ. ಸ್ಲೋಲಿ 3-4 ತಿಂಗಳಲ್ಲಿ ಎಲೆಗಳೆಲ್ಲ ಒಣಗಿ ಉದುರ್ತವೆ. ಆಮೇಲೆ ಹಣ್ಣುಗಳು ಉದುರು ಬಿಡ್ತವೆ. ಆಮೇಲೆ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ರೋಗ ತಗಲಿದ ಭಾಗ ಇದೆ ಅದನ್ನು ಕತ್ತರಿಸಬೇಕಾಗತ್ತೆ. ಆಮೇಲೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್, COC ಅಂತ ಹೇಳ್ತೇವೆ, ಇಂಗ್ಲಿಷ್ ಅಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್, ಅದು 50% WP ಅಂತ ಸಿಗ್ತಾ ಇದೆ. ಅದನ್ನು 2 ಗ್ರಾಂ ಪ್ಲಸ್ ಬ್ಯಾಕ್ಟೀರೋಮೈಸಿನ್ ಅಥವಾ ಸ್ಟೆಪ್ಟೋಮೈಸಿನ್ ಸಲ್ಫೇಟ್ ಅಂತ ಸಿಗುತ್ತೆ, ಅದನ್ನು 1/4 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ಬರುವಂತಹ ಕಜ್ಜಿ ರೋಗವನ್ನು ಕಾಯಿಗಳ ಮೇಲೆ, ಎಲೆಗಳ ಮೇಲೆ, ರೆಂಬೆಗಳ ಮೇಲೆ, ಮುಳ್ಳುಗಳ ಮೇಲೆ, ಈ ಮೂರನ್ನು ಕರೆಕ್ಟ್ ಆಗಿ ಕವರ್ ಮಾಡುವಂಗೆ ಸಿಂಪಡಣೆ ಮಾಡಿದ್ರೆ ರೈತ ಲಿಂಬೆಯಲ್ಲಿ ಬರ್ತಕ್ಕಂತಹ ಕಜ್ಜಿ ರೋಗವನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕು. ಒಂದ್ ವೇಳೆ ಕಜ್ಜಿಗಳು ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ಳಿ, ಇಲ್ಲಿ ಜ್ಯೂಸ್ ಕಂಟೆಂಟ್ ಕಡಿಮೆ ಆಗುತ್ತೆ ಹಣ್ಣುಗಳ ಒಳಗಡೆ. ಸೊ ದಪ್ಪ ಆಗ್ಬಿಡ್ತವೆ ಆಟೋಮೆಟಿಕ್ಲಿ, ಆ ನಾರಿನಂಶ ಆಗ್ಬಿಟ್ಟು ಅಲ್ಲಿ ಕಟ್ ಮಾಡಿದಾಗ ಜ್ಯೂಸ್ ನ ಅಂಶ ತೀರಾ ಕಡಿಮೆ ಆದ್ರೆ ನಮ್ಗೆ ಲಿಂಬೆ ಪ್ರಯೋಜನಕಾರಿ ಆಗಲ್ಲ. ಅದಕ್ಕೋಸ್ಕರ ರೈತರು ಕಜ್ಜಿ ರೋಗ ಬಂದು 4-5 ಚುಕ್ಕಿ ಇರುವಾಗಲೇ ನೋಡ್ಕೊಳ್ಬೇಕಾಗಿತ್ತು. ಏನಾದ್ರೂ ಕಾಯಿಗಳ ಎಲೆಗಳಲ್ಲಿ 10-12 ಚುಕ್ಕಿಗಳು ಬಂದ್ರೆ ಅದು ನಿರ್ವಹಣೆ ಕಷ್ಟ. ಯಾಕಂದ್ರೆ ರೈತರು ಹೇಳ್ತಾ ಇದ್ರೆ, ಸರ್ ನಾನು ಸಿಂಪಡಣೆ ಮಾಡಿದೀನಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ. ಇದು ಬಹಳಷ್ಟು ಲೇಟ್ ಆಗಿ ಆಗಿದೆ ನಿರ್ವಹಣೆ, ಅದಕ್ಕೋಸ್ಕರ ನಿಮಗೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ನೋಡ್ಕೊಳ್ಳಿ ರೈತರೆ, ಆರಂಭದಲ್ಲೇ ಪತ್ತೆ ಹಚ್ಚಬೇಕಾಗುತ್ತೆ ರೋಗವನ್ನು. ನಿರ್ವಹಣೆ ಮಾಡಿಕೊಂಡು ಚುಕ್ಕಿಗಳು ಏನಿದೆ ಕಪ್ಪು ಚುಕ್ಕಿ, ಆ ಕಜ್ಜಿ ರೋಗವನ್ನು ಕಂಪ್ಲೀಟ್ ಆಗಿ ಆರಂಭದಲ್ಲೇ 1 ತಿಂಗಳಲ್ಲೇ ನಿರ್ವಹಣೆ ಮಾಡಕ್ಕೆ ಉಪಾಯಗಳನ್ನು ಈಗ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ನೆಕ್ಸ್ಟ್, ಬೇಸಿಗೆಯ ಮುನ್ಸೂಚನೆ ಕೆಲವರಿಗೆ ಆಗಿರುತ್ತೆ. ಇದರ ಅರ್ಥ ಬೇಸಿಗೆಯಲ್ಲಿ ಬೋರ್ ನೀರು ಕಡಿಮೆ ಆಯ್ತು, ನೀರು ಕಡಿಮೆ ಆಯ್ತು ಅಂತ ತಿಳ್ಕೊಳ್ಳಿ. 1-2 ತಿಂಗಳಲ್ಲಿನೆ ಕಾಂಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಂಡ ಸೈಡ್ ರೆಂಬೆ, ಆ ಸೈಡ್ ರೆಂಬೆ, 2 ಸೈಡ್ ರೆಂಬೆಗಳು ಒಣಗಕ್ಕೆ ಸ್ಟಾರ್ಟ್ ಆಗ್ತವೆ. ಗಿಡ ಎಲ್ಲಾ ಸೊರಕೊಂಡು ಒಣಗುತ್ತೆ. ಅಂತ ತಕ್ಷಣನೇ ಪ್ರೊಪಿಕೊನಜಾಲ್ ಟಿಲ್ಟ್ ಅಂತ ಹೇಳ್ತೇವೆ, ಅದನ್ನು 1 ml ಪ್ರತಿ ಲೀಟರ್ ಹಾಕೊಂಡು ಬಡ್ಡೆ ತೊಯ್ಯೋಂಗೆ ಸಿಂಪಡಣೆ ಮಾಡಬೇಕಾಗುತ್ತೆ. ಅಥವಾ ಬೇವಿನ ಹಿಂಡಿ 2 kg ಪ್ರತಿ ಗುಣಿಗೆ ಹಾಕಬೇಕಾಗುತ್ತೆ. ಬುಡದ ಸುತ್ತಲೂ ಹಾಕಿ ಒಂದು ನೀರು ಕೊಟ್ಟರೆ ಸಾಕು, ಈ ಕಾಂಡ ಏನು ಒಣಗು ರೋಗ ಇದೆ ಅದನ್ನು ಹತೋಟಿ ಮಾಡಬಹುದು. ಇನ್ನೊಂದು ಬರುವಂತದ್ದು ಲಿಂಬೆಯಲ್ಲೆಲ್ಲ ಬೂದಿ ಬರುವ ಸಾಧ್ಯತೆ ಇದೆ, ಬೂದಿ ರೋಗ ಬರುವಂತ ಸಾಧ್ಯತೆ. ಇದರಿಂದಾಗಿ ಎಲೆ ಮತ್ತೆ ಎಲೆಗಳ ತೊಂಗೆಗಳು ಮತ್ತೆ ಬೂದು ತರ ಆಗ್ಬಿಟ್ಟು ಬೆಳವಣಿಗೆ ಕೂಡ ಕುಂಠಿತ ಆಗ್ತದೆ. ಆಮೇಲೆ ಮೈ ನುಸಿ ಕೂಡ ಒಂದು ಬರುವ ಸಾಧ್ಯತೆ ಇರೋದ್ರಿಂದ ನಾವು ಗಂಧಕವನ್ನು ಉಪಯೋಗಿಸಿ ಮಾಡಬೇಕಾಗುತ್ತೆ. ಗಂಧಕ, ನೀರಿನಲ್ಲಿ ಕರಗುವ ಗಂಧಕ 3 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಅಥವಾ ಕಾರ್ಬನ್ ಡೈಸಿಂ ಅನ್ನು 1 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ಬರುವಂತಹ ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ರೈತ ಬಾಂಧವರೇ, ಇದು ಲಿಂಬೆಯಲ್ಲಿ ಬರುವಂತಹ ರೋಗ. ಈ ರೀತಿ ಈ ಒಂದು 2-3 ರೋಗಗಳನ್ನು ನಿರ್ವಹಣೆ ಮಾಡಿದರೆ ಲಿಂಬೆ ಗಿಡಗಳನ್ನು ಬಳಸಬಹುದು. ಧನ್ಯವಾದಗಳು. ತಮ್ಮದು ಏನಾದರೂ ಪ್ರಶ್ನೆ ಇತ್ತು ಅಂತಂದ್ರೆ ಡಾಕ್ಟರ್ ಜಹೀರ್ ಅಹಮದ್ ಅವರನ್ನ ಸಂಪರ್ಕ ಮಾಡಬಹುದು. ಅವರ ಮೊಬೈಲ್ ನಂಬರ್ 9845300326. ಇನ್ನ ಇದೇ ವಿಷಯದ ಮೇಲೆ ಇನ್ನೊಬ್ಬ ತಜ್ಞರು ಹೆಚ್ಚಿನ ಬೆಳಕನ್ನ ಚೆಲ್ತಾ ಇದ್ದಾರೆ. ಬೀದರ್ನ ತೋಟಗಾರಿಕಾ ವಿಸ್ತರಣಾ ಶಿಕ್ಷಣ ಘಟಕದೊಳಗ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಅವರು ಲಿಂಬೆಗೆ ಬರುವಂತಹ ಕೀಟಗಳ ಬಗ್ಗೆ ತಮಗ ಮಾಹಿತಿ ನೀಡ್ತಾ ಇದ್ದಾರೆ. ಕೀಟಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ತಮಗ ತಿಳಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಪ್ರಶಾಂತ್ ಅವರು, ಮಳೆ ಚೆನ್ನಾಗಾಗಿದೆ ನಮ್ಮ ಬೀದರ್ ಪ್ರದೇಶದಲ್ಲಿ. ಆಗಿರೋದ್ರಿಂದ ಈಗ ಲಿಂಬೆ ಬೆಳೆಯಲ್ಲಿ ಏನಾಗ್ತಿದೆ ಅಂದ್ರೆ ಹೆಚ್ಚಿಗೆ ಈ ಹೊಸ ಚಿಗುರು ಹೊಡಿತಾ ಇದೆ. ಸೊ ಆ ಚಿಗುರು ಟೈಮಲ್ಲಿ ನಾವು ಏನ್ ನೋಡ್ತೀವಿ ಈಗ ಅಂತಂದ್ರೆ ಲಿಂಬೆ ಚಿಟ್ಟೆ ಅಂತೇಳಿ ಒಂದು ಕೀಟ ಬರುತ್ತೆ. ಆ ಲಿಂಬೆ ಚಿಟ್ಟೆ ಕೀಟದ ಗುಣಲಕ್ಷಣ ಅಂತಂದ್ರೆ ಅದು ಒಂಥರ ಮಲ ವಿಸರ್ಜಿಸದಂತೆ ಕಾಣಿಸ್ತದೆ ನಮ್ಗೆ ಎಲೆಗಳ ಮೇಲೆ. ಅದರ ಹಂತ ಒಂದೊಂದು ಹಂತನು ಬೇರೆ ಬೇರೆ ಕಲರ್ ಆಗಿ ಮಾರ್ಪಾಟಾಗಿ ಆ ಎಲೆಗಳನ್ನ ತಿನ್ನುತ್ತದೆ ಅದು. ಸೊ ಅದರಿಂದ ನಮ್ಗೆ ಬಹಳಷ್ಟು ಲಾಸ್ ಆಗ್ತಾ ಇರೋದ್ರಿಂದ ಈಗ ಅದಕ್ಕೆ ನಾವು ಹತೋಟಿಯಲ್ಲಿ ಇಡಬೇಕಂತಂದ್ರೆ ನಾವು ಈ ಕ್ಲೋರಂಟ್ರಿಪ್ರೋಲ್ ಅಂತ ಕೆಮಿಕಲ್ ಇದೆ. ಸೊ ಆ ಇನ್ಸೆಕ್ಟಿಸೈಡ್ ನಾವು ಎಕರೆಗೆ ಅಂದ್ರೆ ಒಂದು 6 ಲೀಟರ್ ನೀರಿಗೆ 1 ml ಹಾಕ್ಬಿಟ್ಟು ಸ್ಪ್ರೇ ಮಾಡಬೇಕು. ಸೊ ಈ ಸ್ಪ್ರೇ ನಾವು 3 ತಿಂಗಳಿಗೆ ಒಂದ್ಸತಿ ಮಾಡಿದ್ರೆ ಈ ಕೀಟದ ಹಾವಳಿಯನ್ನು ನಾವು ತಡೆಗಟ್ಟಬಹುದು. ಸೊ ಇತ್ತೀಚೆಗೆ ನಾವು ಚಿತ್ರಗಳಿಗೆ ಭೇಟಿ ನೀಡಿದಾಗ ಲಿಂಬೆ ಬೆಳೆಯಲ್ಲಿ ಬಹಳಷ್ಟು ಹೊಸ ಚಿಗುರು ಬರ್ತಾ ಇರೋದಂತ ಕಂಡು ಬಂದಿರ್ತದೆ. ಹೊಸ ಚಿಗುರು ಬಂದಾಗೆ ಜಾಸ್ತಿ ಈ ಸುರಂಗ ಕೀಟದ ಹಾವಳಿ ಜಾಸ್ತಿ ಆಗಿರ್ತದೆ. ಸೊ ನಾವು ಹೊಸ ಚಿಗುರನ್ನ ಚೆನ್ನಾಗಿ ನಾವು ಉಳಿಸ್ಕೊಂಡ್ರೆ ಫ್ರೂಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈಗ ಈ ಹತೋಟಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಎಕರೆಗೆ 8-10 ಅಂಟುಬಲೆಗಳು ಹಳದಿ ಅಂಟುಬಲೆಗಳು ಹಾಕೊಳ್ಳೋದ್ರಿಂದನು ಪ್ರೌಢ ಕೀಟವನ್ನು ನಾವು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಜೊತೆಗೆ ಈಗ 6 ಲೀಟರ್ ನೀರಿಗೆ 1 ml ಕ್ಲೋರಂಟ್ರಿಪ್ರೋಲ್ ಅಂತ ನಾವು ಕೊರೇಜಿನ್ ಅಂತ ಹೇಳ್ತೀವಿ, ಅದು ಸಿಂಪಡಣೆ ಮಾಡೋ ಮುಖಾಂತರ ಕೂಡ ಈ ಕೀಟವನ್ನು ನಾವು ಹತೋಟಿಯಲ್ಲಿ ಇಡಬಹುದು. ತಾವು ಡಾಕ್ಟರ್ ಪ್ರಶಾಂತ್ ಅವರನ್ನ ಮಾತಾಡಿಸಬಹುದು. ಅವರ ಮೊಬೈಲ್ ನಂಬರ್ 9036798060. ಉಳ್ಳಾಗಡ್ಡಿಯನ್ನ ಬೆಳೀತಾ ಇರುವಂತಹ ರೈತ ಬಾಂಧವರು ಗಮನಿಸಬೇಕು. ಉಳ್ಳಾಗಡ್ಡಿ ಕೆಲವೊಂದ್ ಕಡೆ ಬೆಳೆಯುವ ಹಂತದೊಳಗದ, ಕೆಲವೊಂದ್ ಕಡೆ ಕಟಾವು ಮಾಡುವಂತಹ ಒಂದು ಹಂತದೊಳಗದ. ಕಟಾವು ಮಾಡುವಂತವರಿಗೆ ಇಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳಿದ್ದಾವೆ. ಕಟಾವು ಮಾಡಿದ ನಂತರ ಯಾವ ರೀತಿ ಸುರಕ್ಷಿತವಾಗಿ ಸಂಗ್ರಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಬೀದರ್ನ ತೋಟಗಾರಿಕಾ ಕಾಲೇಜಿನೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಂಬರೀಶ್ ಅವರು ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಅವರು ಹೇಳೋದನ್ನ ನಾವೀಗ ಕೇಳೋಣ. ಡಾಕ್ಟರ್ ಅಂಬರೀಶ್ ನಮಸ್ಕಾರ. ಇತ್ತೀಚಲಾಗಿ ನಾವು ಕ್ಷೇತ್ರ ಭೇಟಿ ಕೊಟ್ಟಾಗ ಈರುಳ್ಳಿಯಲ್ಲಿ ಈಗ ಕಟಾವಿನ ಹಂತದಲ್ಲಿದ್ದು ಈಗ ತಾವು ಈರುಳ್ಳಿಗೆ ಕಟಾವಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ 50% ಕುತ್ತಿಗೆ ಭಾಗವನ್ನು ಬಿದ್ದಿರುತ್ತದೆ, ಅದನ್ನು ನಾವು ಮುನ್ಸೂಚನೆ ಕ್ರಮವಾಗಿ ತೆಗೆದುಕೊಳ್ಳಬೇಕು. ಇನ್ನೊಂದು ಒಂದೊಂದು ತಳಿಗಳಲ್ಲಿನಾಗುತ್ತೆ ಒಂದು ಸಸ್ಯ ಅಭಿವೃದ್ಧಿ ಅಥವಾ ಎಲೆಗಳು ಇನ್ನೂ ಹಸಿಯಾಗಿ ಇರುತ್ತವೆ ಅಂದ್ರೆ ಬೆಳೀತಾನೆ ಇರ್ತವೆ. ಅಂತ ರೈತರು ಏನ್ ಮಾಡಬೇಕು, ಒಂದು ಬ್ಯಾರಲ್ ಅಂತ ಬರುತ್ತೆ ಪ್ಲಾಸ್ಟಿಕ್ ಬ್ಯಾರಲ್, ಅದರಿಂದ ಉರುಳ್ಬಿಟ್ರೆ ಅದು ಒಂದು ಕುತ್ತಿಗೆ ಭಾಗವನ್ನು ಬೀಳುತ್ತೆ. ಅದಾದ್ಮೇಲೆ ಒಂದು 4-5 ದಿವಸ ಬಿಟ್ಟು ಎಲ್ಲಾ ಕ್ರಮೇಣವಾಗಿ ಎಲೆಯಲ್ಲಿರುವಂತಹ ಪೋಷಕಾಂಶವನ್ನು ಬೇರಿಗೆ ಅಥವಾ ಇದು ಬಲ್ಬ್ ಏನ್ ಗೆಡ್ಡೆಗೆ ಹೋಗಿ ಅದು ಜಾಸ್ತಿ ಪ್ರಮಾಣದಲ್ಲಿ ದಷ್ಟವಾಗಿ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ತಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಕುತ್ತಿಗೆ ಭಾಗ ಬಿದ್ದು ಅದನ್ನು ನಾವು ಹತೋಟಿ ಕ್ರಮವಾಗಿ ನಾವು ಕೊಯ್ಲು ಮಾಡಬೇಕು. ಇನ್ನೊಂದು ಕೊಯ್ಲಿನಲ್ಲಿ ಈರುಳ್ಳಿಯಲ್ಲಿ ಬೇರೆ ತರಕಾರಿಗಳಿಗಿಂತ ಈರುಳ್ಳಿಯಲ್ಲಿ ನಾವು ಕೊಯ್ಲಿನಲ್ಲಿ ಬಹಳ ತಂತ್ರಜ್ಞಾನವನ್ನು ಅಡಗಿದೆ. ಏನಂತಂದ್ರೆ ಈಗ ಅಂದ್ರೆ ಕೌಶಲ್ಯ ಅಂತ ಹೇಳ್ತೀವಿ, ಕೌಶಲ್ಯವನ್ನು ಈರುಳ್ಳಿಯಲ್ಲಿ ಕೊಯ್ಲು ಮಾಡಿದ ತಕ್ಷಣವೂ ಕೂಡ ನಾವು ಹೊಲದಲ್ಲಿಯೇ ಒಂದು 2-3 ದಿವಸ ಬಿಸಿಲಿದ್ದಾಗೆ ಹೊಲದಲ್ಲಿ ಅದು ಕ್ರಮೇಣವಾಗಿ ಅದರ ಒಂದು ಎಲೆಗೆ ಇನ್ನೊಂದು ಗೆಡ್ಡೆಗೆ ನೆರಳಾಗುವಂತೆ 2-3 ದಿವಸ ನಾವು ಹೊಲದಲ್ಲೇ ಒಣಗಿಸಬೇಕು. ಒಣಗಿಸ ಆದ ತಕ್ಷಣ ಈಗ ಮೊಡಕ ವಿಧಕ ವಾತಾವರಣ ಇದ್ರೆ ನಾವು ನೆರಳಲ್ಲಿ ಅಲ್ಲಿ 2-3 ದಿವಸ ಒಣಗಿಸಿದಾದ್ಮೇಲೆ ಕುತ್ತಿಗೆ ಭಾಗ ಬಿಟ್ಟು ಒಂದು 2-3 cm ಕುತ್ತಿಗೆ ಭಾಗ ಬಿಟ್ಟು ಕೊಯ್ಬೇಕು. ಕೊಯ್ದ ತಕ್ಷಣ ಕ್ರಮೇಣವಾಗಿ ಏನಾಗುತ್ತೆ ಅದು ಕುತ್ತಿಗೆ ಭಾಗ ಮುಚ್ಕೊಂಡು ಬರುತ್ತೆ. ಆ ಮುಚ್ಕೊಂಡು ಬರೋದ್ರಿಂದ ಏನಾಗುತ್ತೆ ಮುಂದೆ ಕೊಳೆಯುವುದು ಮತ್ತೆ ಮೊಳಕೆ ಹೊಡೆಯುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಇಲ್ಲಿ ರೈತರು ಅದು ತಂತ್ರಜ್ಞಾನ ಅಥವಾ ಕೌಶಲ್ಯ ಏನಂತೀವಿ ನಾವು ಅದರಲ್ಲಿ ಅಡಗಿದೆ. ಅನಂತರ ನಾವು ಕ್ರಮೇಣವಾಗಿ ಅದು ಗಾತ್ರವನ್ನು ನೋಡಿಕೊಂಡು ಬೇರ್ಪಡಿಸಬೇಕು. ಬೇರ್ಪಡಿಸಿ ನಾವು ಮಾರುಕಟ್ಟೆ ಮಾಡಿದ್ರೆ ಅದು ಲಾಭದಾಯಕವಾಗಿರುತ್ತೆ ಮತ್ತೆ ನಿಮಗೆ ಒಳ್ಳೆಯ ಬೆಲೆಯಲ್ಲಿ ಮಾರುಕಟ್ಟೆ ಬೆಲೆಯೂ ಕೂಡ ಸಿಗುತ್ತದೆ. ಈಗ ಈರುಳ್ಳಿಯಲ್ಲಿ ಶೇಖರಣೆ, ಈ ಕೊಯ್ಲಿನ ನಂತರ ಶೇಖರಣೆ ಬೇರೆ ತರಕಾರಿಗೆ ಹೋಲಿಸಿದರೆ ಈರುಳ್ಳಿಯಲ್ಲಿ 30-40% ನಾವು ಏನಂತೀವಿ ಕೊಳೆಯುವಿಕೆ ಪ್ರಮಾಣ ಜಾಸ್ತಿ ಇದೆ. ಈಗ ಟೊಮ್ಯಾಟೊ ಆಗಿರ್ಬೋದು ಬದನೆ ಆಗಿರ್ಬೋದು ನಾವು ಕೊಯ್ದ ತಕ್ಷಣ ಮಾರ್ತೀವಿ, ಅದರಲ್ಲಿ ಈರುಳ್ಳಿಯಲ್ಲಿ ಶೇಖರಣೆ ಒಂದು ಬಹಳ ಮುಖ್ಯವಾದ ಘಟಕ. ತರಕಾರಿಗಳಲ್ಲಿ ಹೋಲಿಸಿದರೆ ಆಲೂಗಡ್ಡೆ ಮತ್ತು ಈರುಳ್ಳಿಯಲ್ಲಿ ಶೇಖರಣೆ ಒಂದು ಬಹಳ ಮುಖ್ಯವಾದ ಘಟಕ, ಒಂದು ಕೌಶಲ್ಯವನ್ನು ನಾವು ರೂಢಿ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇದರಲ್ಲಿ ಒಂದು 30-40% ನಾವು ಬೆಳೆದಿರೋ ಬೆಳೆನೆ ಹಾಳಾಗ್ತಾ ಇದೆ, ಅದು ಮೊಳಕೆ ಹೊಡೆದು ಅಥವಾ ಕೊಳೆತು ಹಾಳಾಗ್ತದೆ. ಅದರಿಂದ ನಾವು ಶೇಖರಣೆ ಮಾಡುವುದು, ಈಗ ನಾವು ನಮ್ಮ ವಿಶ್ವವಿದ್ಯಾಲಯ ಕೂಡ 2 ಬೆಂಚಿನ ಶೇಖರಣಾ 2 ಟೈರ್ ಸಿಸ್ಟಮ್ ಅಂತ ಒಂದು ಶೇಖರಣಾ ಘಟಕಗಳನ್ನು ಕೂಡ ಅಳವಡಿಸಿದ್ದಾರೆ. ಇದರಲ್ಲಿ ಶೇಖರಣೆಗೆ ಕೊಳೆಯುವಿಕೆ ಮೊಳಕೆಯುವಿಕೆ ಪ್ರಮಾಣ ಇರುವುದೇ ಇಲ್ಲ ಅಂತಲ್ಲ, ಇದರಲ್ಲಿ ಇರುತ್ತೆ ಬಟ್ 30-40% ಏನು ಹಾಳಾಗುತ್ತೆ ಬೇರೆ ಇದರಲ್ಲಿ. ಇದರಲ್ಲಿ ಕ್ರಮೇಣವಾಗಿ 10-15% ಮೊಳಕೆ ಹೊಡಿಕೆ ಮತ್ತು ಕೊಳೆಯುವಿಕೆ ಪ್ರಮಾಣ ಇರುತ್ತದೆ. ಇದರಲ್ಲಿ ನಾವು ವಾರಕ್ಕೊಂದು ಸಾರಿ ಅಥವಾ 15 ದಿವಸಕ್ಕೊಂದು ಸಾರಿ ಮೇಲಿಂದ ಗೆಡ್ಡೆಗಳನ್ನು ಕೆಳಗಡೆ, ಕೆಳಗಿಂದ ಗೆಡ್ಡೆಗಳನ್ನು ಮೇಲೆ ಮಾಡಿಕೊಂಡು ಗಾಳಿ ಆಡುವಂತೆ ನಾವು ನೋಡ್ಕೊಳ್ಬೇಕಾಗುತ್ತದೆ. ಡಾಕ್ಟರ್ ಅಂಬರೀಶ್ ಅವರನ್ನ ತಾವು ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅವರ ಮೊಬೈಲ್ ನಂಬರ್ 9036156884. ಈಗಾಗಲೇ ಹೇಳದಂಗ ಉಳ್ಳಾಗಡ್ಡಿ ಬೇರೆ ಬೇರೆ ಹಂತದೊಳಗದ. ಇಲ್ಲಿ ತನಕ ಕಟಾವಿನ ಬಗ್ಗೆ ತಿಳ್ಕೊಂಡ್ರಿ, ಆಮೇಲೆ ಶೇಖರಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಕೆಲವು ಕಡೆ ಉಳ್ಳಾಗಡ್ಡಿಗೆ ರೋಗ ಬಾಧೆ ಕಾಣಿಸಿಕೊಳ್ಳುವಂತಹದ್ದು, ಆಮೇಲೆ ಕೀಟಗಳು ಬರುವಂತಹದ್ದು ಆಗೋದ್ರಿಂದ ಯಾವ್ಯಾವ ರೋಗಗಳು ಉಳ್ಳಾಗಡ್ಡಿಯನ್ನ ಕಾಡ್ತಾವ, ಕಾಡಿಗೆ ರೋಗ ಇರಬಹುದು, ಅಂಗಮಾರಿ ರೋಗ ಇರಬಹುದು, ಬೂಜು ರೋಗ ಇರಬಹುದು, ಮತ್ತೆ ಇನ್ನು ಬೇರೆ ಬೇರೆ ರೋಗಗಳಿರಬಹುದು, ಇವುಗಳ ಬಗ್ಗೆ ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅರುಣ್ ಕುಮಾರ್ ಅವರು ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಅವರು ಹೇಳೋದನ್ನ ನಾವೀಗ ಕೇಳೋಣ. ಡಾಕ್ಟರ್ ಅರುಣ್ ಕುಮಾರ್, ಇತ್ತೀಚಿನ ದಿನಗಳ ಹಿಂದೆ ನಾವು ಕ್ಷೇತ್ರ ಭೇಟಿಯನ್ನು ಕೊಟ್ಟಾಗ ಈರುಳ್ಳಿಯಲ್ಲಿ ಕೆಲವು ರೋಗಗಳು ಕಂಡು ಬಂದವು. ಅದರಲ್ಲಿ ಮುಖ್ಯವಾಗಿ ಕಾಡಿಗೆ ರೋಗ, ನೇರಳೆ ಮಚ್ಚಲಿ ರೋಗ, ಆಲ್ಟರ್ನೇರಿಯಾ ಅಂಗಮಾರಿ ರೋಗ, ಆಮೇಲೆ ಬೂಜು ರೋಗ. ಸೊ ಇವುಗಳ ಹತೋಟಿ ರೋಗದ ಲಕ್ಷಣದ ಬಗ್ಗೆ ನಾನು ಮಾತಾಡ್ತೀನಿ. ಮೊದಲನೇದಾಗಿ ಕಾಡಿಗೆ ರೋಗ. ಈ ಕಾಡಿಗೆ ರೋಗ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಏನಾಗುತ್ತೆ, ಮಣ್ಣಲ್ಲಿ ಶಿಲೀಂಧ್ರ ಮೊದಲೇನಾದರೂ ನಾವು ಈರುಳ್ಳಿಯನ್ನು ಆ ಮಣ್ಣಲ್ಲಿ ಅಥವಾ ಭೂಮಿಯಲ್ಲಿ ಬೆಳೆದಿದ್ರೆ ಮತ್ತೆ ಅದೇ ಭೂಮಿನ ನಾವು ಮುಂದಿನ ವರ್ಷ ಏನಾದರೂ ರೈತರು ಅದನ್ನೇ ಬಳಸಿದರೆ ಅಲ್ಲಿ ನಾವು ಈ ಶಿಲೀಂಧ್ರ ಆಲ್ರೆಡಿ ಅಲ್ಲಿ ಇರುತ್ತೆ, ಅದು ಈ ರೋಗನ ಹರಡಕ್ಕೆ ಎನ್ಕರೇಜ್ ಮಾಡುತ್ತೆ. ಇದರ ರೋಗದ ಲಕ್ಷಣಗಳು, ಕಾಡಿಗೆ ರೋಗದ ಮುಖ್ಯವಾದ ಲಕ್ಷಣಗಳಂದರೆ ಮೊದಲನೇ ಕಪ್ಪನೆ ಚುಕ್ಕೆಗಳು ಕಾಣಿಸಿಕೊಳ್ತವೆ, ಆಮೇಲೆ ಗೆರೆಗಳು ಎಲೆಗಳ ಗಡ್ಡೆಯಲ್ಲಿ ಕಾಣಿಸಿಕೊಳ್ತವೆ, ನಂತರ ಗಡ್ಡೆ ಬಿರುಗುಗೊಂಡು ಕಪ್ಪನೆ ಬೂದು ಬಣ್ಣದ ಶಿಲೀಂಧ್ರವನ್ನು ಕಾಣಬಹುದು. ಇದು ಈರುಳ್ಳಿಯಲ್ಲಿ ಕಾಡಿಗೆ ರೋಗದ ಮುಖ್ಯ ಲಕ್ಷಣಗಳು. ಈ ರೋಗದ ನಿರ್ವಹಣೆ ಮಾಡಲು ನಾವು ಮೊದಲನೇದಾಗಿ ಬೀಜೋಪಚಾರವನ್ನು ಮಾಡಬೇಕು. ಅಂದರೆ ಈ ಬೀಜವನ್ನು ಕ್ಯಾಪ್ಟಾನ್ ಅಥವಾ ಥೈರಾಮ್ ಅಂತಕ್ಕಂಥ ಶಿಲೀಂಧ್ರ ನಾಶಕದಿಂದ ಬೀಜ ಉಪಚರಿಸಬೇಕು. ಅಂದರೆ 1 kg ಬೀಜಕ್ಕೆ, ಈರುಳ್ಳಿ ಬೀಜಕ್ಕೆ 2 ಅಥವಾ 3 ಗ್ರಾಮ್ ನಾವು ಶಿಲೀಂಧ್ರ ನಾಶಕದಿಂದ ನಾವು ಬೀಜವನ್ನು ಉಪಚರಿಸೋದ್ರಿಂದ ಬೀಜದಲ್ಲಿರ್ತಕ್ಕಂಥ ಶಿಲೀಂಧ್ರ ನಾಶವಾಗುತ್ತೆ. ನಂತರ ಬಿತ್ತಿದ 3 ವಾರಗಳ ನಂತರ 2 ಗ್ರಾಮ್ ಮ್ಯಾನ್ಕಜಬ್ ಅಥವಾ 2 ಗ್ರಾಮ್ ಜಿನೇಬ್ ಅಂತಕ್ಕಂಥ ಶಿಲೀಂಧ್ರ ನಾಶಕ ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ನಾವು ಸಿಂಪಡಣೆ ಮಾಡಬಹುದು. ಅದು ಬಿಟ್ಟು ಇತ್ತೀಚೆಗೆ ವೈಟ್ ಪವರ್ ಅಂತಕ್ಕಂಥ ಒಂದು ಕಾಂಬಿ ಪ್ರಾಡಕ್ಟು ಫಂಗಿ ಶಿಲೀಂಧ್ರನಾಶಕದಲ್ಲಿ ಸಿಗುತ್ತೆ. ಅದು ಮ್ಯಾನ್ಕಜಬ್ ಮತ್ತು ಕಾರ್ಬಾಕ್ಸಿನ್ ಅಂತಕ್ಕಂಥ 2 ಬೇರೆ ಬೇರೆ ಅಂತರ್ವ್ಯಾಪ್ತಿ ಶಿಲೀಂಧ್ರನಾಶಕ ಮತ್ತು ಇನ್ನೊಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಇರುತ್ತೆ. ಇದು ಎಫೆಕ್ಟಿವ್ ಇರೋದ್ರಿಂದ ಇದನ್ನು ಸಹ ನಾವು 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ನಾವು ಅದನ್ನ ಕಾಡಿಗೆ ರೋಗನ ನಾವು ಹತೋಟಿಗೆ ತರಬಹುದು. ಈರುಳ್ಳಿಯಲ್ಲಿ ನೇರಳೆ ಎಲೆ ಮಚ್ಚ ರೋಗ, ನಾವು ಇಂಗ್ಲೀಷಲ್ಲಿ ಪರ್ಪಲ್ ಬ್ಲಾಚ್ ಅಂತ ಕರಿತೇವೆ. ಇದು ಸಹ ಅತಿ ಮುಖ್ಯವಾದ ರೋಗವಾಗಿರುತ್ತೆ. ಇದು ಮಳೆಗಾಲದಲ್ಲಿ ಮಳೆ ಯಥೇಚ್ಛವಾದ ಮತ್ತು ವಾತಾವರಣದಲ್ಲಿ ತೇವಾಂಶ ಹೆಚ್ಚಿದ್ರೆ ಈ ರೋಗ ಬೇಗ ಬರುತ್ತೆ ಮತ್ತು ಹರಡುತ್ತೆ. ಇದು ಸಹ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಈ ರೋಗ ಮೊದಲಿಗೆ ಬಿಳಿ ಭಾಗದಿಂದ ಕೂಡಿದ್ದು ನಂತರ ನೇರಳೆ ಭಾಗಕ್ಕೆ ಪರಿವರ್ತನೆಗೊಂಡು ಆಮೇಲೆ ಎಲೆಗಳು ಒಣಗಿ ಎಲ್ಲ ಮುದುರ್ಕೊಂಡು ಸಸಿ ಸತ್ತೋಗ್ತವೆ. ಈ ರೋಗವನ್ನು ನಿರ್ವಹಣೆ ಮಾಡಲು ನಾವು ಈ ಪ್ರೊಪಿಕೋನಜೋಲ್ ಅಥವಾ ಟಿಲ್ಟ್ ಅಂತ ಶಿಲೀಂಧ್ರನಾಶಕ ಸಿಗುತ್ತೆ. ಇದನ್ನು 1 ml 1 ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಸಿಂಪಡಣೆ ಮಾಡ್ಬೋದು. ಅದಲ್ಲದಲ್ಲೇ ಇನ್ನೂ ಒಳ್ಳೊಳ್ಳೆ ಕೆಲವೊಂದು ಶಿಲೀಂಧ್ರನಾಶಕಗಳು ಇದ್ದಾವೆ, ಅವು ಸ್ವಲ್ಪ ಕಾಸ್ಟ್ಲಿ ಆಗ್ತವೆ. ಡೈಫೆನ್ ಕೋನಜೋಲ್ ಸ್ಕೋರ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ, ಅದು ಸಹ 1 ml 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡ್ಬೋದು. ಅದಕ್ಕಿಂತಲೂ ಕಡಿಮೆ ನಾವು ಖರ್ಚಲ್ಲಿ ನಾವು ಇದನ್ನ ರೋಗ ನಿರ್ವಹಣೆಯಲ್ಲಿ ಮಾಡಬಂದ್ರೆ ಮ್ಯಾನ್ಕಜಬ್ ಅಂತಕ್ಕಂಥ ಶಿಲೀಂಧ್ರನಾಶಕ ಅಥವಾ ಇವನು ಬ್ಲೇಟ್ಯಾಕ್ಸ್ ಬ್ಲೂ ಕಾಪರ್ ಅಂತ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ, ಅದ್ರೂ ಸಹ ನಾವು 3 ಗ್ರಾಮ್ 1 ಲೀಟರ್ ಹಾಕಿ ನಾವು 2 ಅಥವಾ 3 ಬಾರಿ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ನಾವು ಇದು ಮಾಡ್ಬೋದು, ಅಥಟಿಗೆ ತರಬಹುದು. ನೆಕ್ಸ್ಟ್ ಕೆಲವೊಂದು ಕರ್ಜೆಟ್ ಅಂತಕ್ಕಂಥ ಒಂದು ಇತ್ತೀಚೆಗೆ ಅಂತರ್ವ್ಯಾಪ್ತಿ ಮತ್ತು ಕಾಂಟ್ಯಾಕ್ಟ್ ಎರಡು ಸೇರಿ ಸೈಮೋಕ್ಸಾನಿಲ್ ಮತ್ತು ಮ್ಯಾನ್ಕಜಬ್ ಅಂತೇಳಿ, ಅದು ಸಹ ಮಾರ್ಕೆಟಲ್ಲಿ ಒಳ್ಳೆ ಎಫೆಕ್ಟಿವ್ ಶಿಲೀಂಧ್ರನಾಶಕ ಆಗಿರುತ್ತೆ. ಅದರೂ ಸಹ ನಾವು 2 ಅಥವಾ 3 ಬಾರಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿಗೆ ತರಬಹುದು. ಆಲ್ಟರ್ನೇರಿಯಾ ಬ್ಲೈಟ್ ಅಂತಕ್ಕಂಥ ಇದು ಮುಖ್ಯವಾದ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಈ ರೋಗದ ಲಕ್ಷಣಗಳು ಎಲೆಯ ಮೇಲೆ ಮೊದಲಿಗೆ ಸಣ್ಣನೆಯ ತಗ್ಗಾದ ಬಿಳಿ ಮಚ್ಚೆಗಳು ಕಂಡು ನಂತರ ನೇರಳೆ ಬಣ್ಣಕ್ಕೆ ತಿರುಗುತ್ತವೆ, ಆಮೇಲೆ ದೊಡ್ಡದಾಗಿ ಎಲೆಗಳು ಒಣಗುತ್ತವೆ. ಈ ರೋಗವನ್ನು ನಾವು ಹತೋಟಿ ಮಾಡಲು ಅಮಿಸ್ಟಾರ್ ಅಜಾಕ್ಸ್ಟ್ರೋಬಿಲಿನ್ ಅಂತಕ್ಕಂಥ ಶಿಲೀಂಧ್ರನಾಶಕ ಅಮಿಸ್ಟಾರ್ 23 EC ಅಂತ ಹೇಳಿ ನಾವು ಎಣ್ಣೆ ಸಿಗುತ್ತೆ. ಅದು 1 ml 1 liter ನೀರಿಗೆ ಬೆರೆಸಿಬಿಟ್ಟು ಸಿಂಪರಣೆ 2 ಅಥವಾ 3 ಬಾರಿ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ನಾವು ಹತೋಟಿ ತರಬಹುದು. ಇದು ಅಲ್ಲದೆ ಬೇರೆ ನಾವು ಅಂದ್ರೆ ಈ ಟೆಬುಕೋನಜೋಲ್ ಅಂತಕ್ಕಂಥ ಶಿಲೀಂಧ್ರ ನಾಶಕ ಸಿಗುತ್ತೆ, ಫಾಲಿಕರ್ ಅಂತೇಳಿ ಅದು ಟ್ರೇಡ್ ನೇಮ್ ಅಲ್ಲಿ ನಾವು ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಸಹ 1 ml 1 liter ನೀರಿನಲ್ಲಿ ಬೆರೆಸಿ ಸಿಂಪರಣೆ 2 ಅಥವಾ 3 ಬಾರಿ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ನಾವು ಹತೋಟಿಗೆ ತರಬಹುದು. ತಾವು ಅರುಣ್ ಕುಮಾರ್ ಅವರನ್ನ ಮಾತಾಡಿಸಬಹುದು. ಅವರ ಮೊಬೈಲ್ ನಂಬರ್ 9663375774. ಸ್ವಲ್ಪ ನಾವು ಹತ್ತಿ ಬೆಳೆ ಕಡೆ ಗಮನ ಹರಿಸೋಣ. ಮಳೆಯಿಂದಾಗಿ ಏನಾಗ್ಯದ ಅಂತಂದ್ರೆ ಹತ್ತಿ ಒಳಗ ಎಲೆ ಕೆಂಪಾಗುವಂತಹ ಒಂದು ಸಮಸ್ಯೆ ಉದ್ಭವ ಆಗಿದೆ. ಅದಕ್ಕಾಗಿ ಯಾವ ರೀತಿ ನಾವು ಈ ಸಮಸ್ಯೆಯನ್ನ ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ಕೆಲವೊಂದಿಷ್ಟು ಮಾಹಿತಿ ನೀಡಿ ತಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ತಾ ಇದ್ದಾರೆ. ಅವರು ಹೇಳುವಂತಹ ಒಂದು ತಾಂತ್ರಿಕ ಸಲಹೆಯನ್ನ ಈಗ ಕೇಳೋಣ. ಶ್ರೀನಿವಾಸ್. ರೈತ ಬಾಂಧವರೇ, ನಾನು ಈ ವಾರ ಈ ಭಾಗದ ಪ್ರಮುಖ ವಾಣಿಜ್ಯ ಬೆಳೆಯಾದ ಹತ್ತಿ ಬೆಳೆಯಲ್ಲಿ ಕಂಡುಬರತಕ್ಕಂತಹ ಎಲೆ ಕೆಂಪಾಗುವಿಕೆಯ ಕಾರಣ ಮತ್ತು ಅದರ ನಿರ್ವಹಣಾ ಕ್ರಮಗಳನ್ನು ತಿಳಿಸಬಯಸುತ್ತೇನೆ. ನಮ್ಮ ಈ ಭಾಗದ ಪ್ರಮುಖ ವಾಣಿಜ್ಯ ಬೆಳೆಯಾದ ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪಾಗುವಿಕೆ ಒಂದು ಪ್ರಮುಖ ಕಾರಣ ಆಗಿದ್ದು ಇದರಿಂದ ಇಳುವರಿ ಮೇಲೆ ನೇರವಾದ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಇದರ ಪ್ರಮುಖ ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಪೂರ್ತಿ ಬೆಳವಣಿಗೆ ಹೊಂದಿರತಕ್ಕಂತ ಎಲೆ ತಾಮ್ರದ ಬಣ್ಣ ಅಥವಾ ಕೆಂಪು ಬಣ್ಣ ತರ ಗೋಚರಿಸುತ್ತೆ. ಹಾಗೂ ಸಸಿಯ ಮೇಲ್ಭಾಗದಲ್ಲಿ ಒರಟಾದ ಆಮೇಲೆ ಉಬ್ಬು ತಗ್ಗುಗಳನ್ನು ಕೊಡ್ತಕ್ಕಂತ ಎಲೆಗಳು ಬಿರುಸಾಗಿ ಕಾಂಡವು ಪೂರ್ತಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹೀಗಾಗಿ ಈ ಬಾಧಿತ ಸಸಿಯ ಕಾಂಡ ಮತ್ತು ಎಲೆಗಳು ಪೂರ್ತಿ ಕೆಂಪಾಗಿ ಸೊರಗಿಬಿಟ್ಟು ಇದರಿಂದ ಈ ಬೆಳವಣಿಗೆ ಮೇಲೆ ಕುಂಠಿತ ಆಗ್ತದೆ. ಹಾಗಾಗಿ ಇದರ ಈ ಎಲೆ ಕೆಂಪಾಗುವಿಕೆಯ ಪ್ರಮುಖ ಕಾರಣಗಳು ಏನಪ್ಪಾ ಅಂತ ಹೇಳಿದ್ರೆ, ಇದೊಂದು ಸಸ್ಯ ಶರೀರ ಕ್ರಿಯೆಗೆ ಸಂಬಂಧಕ್ಕಂತ ಒಂದು ವಿಷಯವಾಗಿದ್ದು ಇದು ಹವಾಮಾನ ಮತ್ತು ಮಣ್ಣಿನಲ್ಲಿನ ಏನಾದರೂ ವೈಪರೀತ್ಯಗಳು ಇದು ಹೆಚ್ಚಾಗಿ ಕಂಡು ಬರುತ್ತೆ. ಸಾಮಾನ್ಯವಾಗಿ ಈ ಎಲೆ ಕೆಂಪಾಗುವಿಕೆ ಪ್ರಮಾಣವು ಚಳಿಗಾಲದಲ್ಲಿ ಅಂದ್ರೆ ಅಕ್ಟೋಬರ್ ಇಂದ ಡಿಸೆಂಬರ್ ಸಮಯದಲ್ಲಿ ನಾವು ಹೆಚ್ಚಾಗಿ ಕಾಣಬಹುದಾಗಿದೆ. ಹಾಗಾಗಿ ಈ ಒಂದು ಎಲೆ ಕೆಂಪಾಗುವಿಕೆಯ ಪ್ರಮಾಣ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಾವು ಇದರ ಹತೋಟಿಗಿಂತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರೆ ಇದರ ಒಂದು ಬಾಧೆಯನ್ನು ನಾವು ನಿವಾರಿಸಬಹುದು. ಸಾಮಾನ್ಯವಾಗಿ ನಾವು ನಿರೋಧಕ ಶಕ್ತಿ ಹೊಂದತಕ್ಕಂತ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಹಾಗೂ ಮುಂಚಿತವಾಗಿ ಬಿತ್ತನೆ ಮಾಡಬೇಕು. ಅಂದ್ರೆ ಈ ಮುಂಗಾರು ಹಂಗಾಮಿನಲ್ಲಿ ನಾವು ಮೇ ಕೊನೆ ವಾರ ಅಥವಾ ಜೂನ್ ಮೊದಲ ವಾರದಲ್ಲಿ ಬಿತ್ತನೆ ಮಾಡೋದ್ರಿಂದ ಇದು ಹಗಲು ಉಷ್ಣತೆ ಅದನ್ನ ಅವಧಿ ನಾವು ತಪ್ಪಿಸಿ ಇದನ್ನ ನಾವು ತಡೆಗಟ್ಟಬಹುದು. ಜೊತೆಗೆ ಸಾಕಷ್ಟು ಪ್ರಮಾಣದ ನಾವು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಅನಂತರ ಶಿಫಾರಸು ಮಾಡತಕ್ಕಂತ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂನ ನಾವು ಸಮತೋಲನವಾಗಿ ನಾವು ಗೊಬ್ಬರಗಳನ್ನ ಒದಗಿಸಬೇಕು. ಹಾಗೂ ಮುಖ್ಯವಾಗಿ ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಲಘು ಪೋಷಕಾಂಶಗಳು ಅಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನ ಕೊರತೆ ಇರತಕ್ಕಂತ ಮಣ್ಣಿನಲ್ಲಿ ನಾವು ಬಿತ್ತನೆಗೆ ಮುಂಚೆ ಪ್ರತಿ ಎಕರೆಗೆ 10 kg ಮೆಗ್ನೀಷಿಯಂ ಸಲ್ಫೇಟ್ ಜೊತೆಗೆ 4 kg ಜಿಂಕ್ ಸಲ್ಫೇಟ್ ಮತ್ತು 4 kg ಕಬ್ಬಿಣ ಸಲ್ಫೇಟ್ ಅನ್ನ ನಾವು ಒದಗಿಸೋದ್ರಿಂದ ಈ ನ್ಯೂನತೆ ನಾವು ಕಡಿಮೆ ಮಾಡಬಹುದು. ಹಾಗೂ ಬಿತ್ತನೆಯಾದ 70-90 ದಿನಗಳ ನಂತರ ಅಂದ್ರೆ 3 ತಿಂಗಳ ನಂತರ ಪ್ರತಿ ಲೀಟರ್ ನೀರಿಗೆ 10 g ಮೆಗ್ನೀಷಿಯಂ ಸಲ್ಫೇಟ್ ಹಾಗೂ 10 g 99 ಅಂತ ಹೇಳ್ತೀವಿ ನೀರಲ್ಲಿ ಕರೆತಕ್ಕಂತ ಗೊಬ್ಬರನ ಬೆರೆಸಿ ಎಲೆಗಳ ಮೇಲೆ ನಾವು ಸಿಂಪರಣೆ ಮಾಡಬೇಕು. ಈ ಸಿಂಪರಣೆಯನ್ನ ಯಾವುದೇ ಒಂದು ಕೀಟನಾಶಕದೊಂದಿಗೆ ಹೊಂದಾಣಿಕೆ ಮಾಡಿ ನಾವು ಸಿಂಪರಣೆ ಮಾಡಬಹುದು. ಇದರಿಂದ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ. ಹಾಗಾಗಿ ಈ ಎಲೆ ಕೆಂಪಾಗುವಿಕೆ ಒಂದು ಕ್ಲಿಷ್ಟಕರವಾದ ಒಂದು ಸಮಸ್ಯೆ ಆಗಿದ್ದು ಇದರ ಬಾಧೆ ಬೆಳೆಯಲ್ಲಿ ಕಂಡು ಬಂದ ನಂತರ ನಾವು ಹತೋಟಿ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ಈ ರೋಗದ ಲಕ್ಷಣಗಳು ಕಂಡು ಬರೋಕ್ಕಿಂತ ಮುಂಚೆನೆ ನಾವು ಮುಂಜಾಗ್ರತಾ ಕ್ರಮಗಳನ್ನ ಸೂಕ್ತವಾದ ಹಂತಗಳಲ್ಲಿ ನಾವು ಅನುಸರಣೆ ಮಾಡಿದರೆ ಈ ಹತ್ತಿ ಎಲೆ ಕೆಂಪಾಗುವಿಕೆಯನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಇಳುವರಿಯನ್ನು ನಾವು ಪಡೆದು ಉತ್ತಮವಾದ ಒಂದು ಆದಾಯವನ್ನು ಗಳಿಸಬಹುದು. ಧನ್ಯವಾದಗಳು. ತಾವು ಶ್ರೀನಿವಾಸ್ ಅವರನ್ನ ಮಾತಾಡಿಸಬಹುದು. ಅವರ ಮೊಬೈಲ್ ನಂಬರ್ 9449619133. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಶ್ರೀನಿವಾಸ್ ಅವರನ್ನ ಮಾತಾಡಿಸಬಹುದು. ಅಲ್ಲದೆ ಈಗಾಗಲೇ ಹೇಳದಂಗ ಎಲ್ಲ ತಜ್ಞರನ್ನ ತಾವು ಮಾತಾಡಿಸಿ ಅವರು ಏನ್ ಹೇಳ್ತಾರ ಅದರ ಪ್ರಕಾರ ತಮ್ಮ ಕೃಷಿ ಕಾರ್ಯಗಳನ್ನ ಮಾಡಿಕೊಂಡು ಹೋದ್ರ ತಮಗ ಬಹಳ ಅನುಕೂಲ ಆಗ್ತದ. ಇದೇ ಉದ್ದೇಶದಿಂದಾಗಿ ನಾವು ಈ ಕಾರ್ಯಕ್ರಮವನ್ನ ತಮಗಾಗಿ ತರ್ತಾ ಇರ್ತೀವಿ. ವಾರದೊಳಗ ನಮ್ಮ ರೈತರು ಏನು ಮಾಡಬೇಕು ಅಂತೇಳಿ ಒಂದು ನಿರ್ದೇಶನವನ್ನ ಈ ಕಾರ್ಯಕ್ರಮದ ಮೂಲಕ ನಾವು ತಮಗ ಕೊಡತಾ ಇದ್ದೀವಿ. ಈ ವಾರ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇಂದಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಮತ್ತ ಹೊಸ ವಿಷಯದ ಜೊತೆಗೆ, ಹೊಸ ಪ್ರಶ್ನೆಗಳ ಜೊತೆಗೆ, ಹೊಸ ಉತ್ತರಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ್, ಬೀದರ್ ತೋಟಗಾರಿಕಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಅಂಬರೀಶ್, ಡಾಕ್ಟರ್ ಅರುಣ್ಕುಮಾರ್ ಹಾಗೂ ವಿಸ್ತರಣಾ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪ್ರಶಾಂತ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಇನ್ನು ಮುಂದೆ ರೇವಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳೋಣ. ಕಣ್ಣವ ಕಟ್ಟಿ ಅಟ್ಟಾರಣದಾಗರಪ್ಪಯ್ಯ ಬಿಟ್ಟೆ ಬಂದೆ. ಕಣ್ಣಿ ಕಣ್ಣವ ಕಟ್ಟಿ ಅಟ್ಟಾರಣದಾಗರಪ್ಪಯ್ಯ ಬಿಟ್ಟೆ ಬಂದೆ. ಕಣ್ಣಿ ಕಣ್ಣವ ಕಟ್ಟಿ ಅಟ್ಟಾರಣದಾಗರಪ್ಪಯ್ಯ ಬಿಟ್ಟೆ ಬಂದೆ. ಕಣ್ಣಿ ಕಣ್ಣವ ಕಟ್ಟಿ ಅಟ್ಟಾರಣದಾಗರಪ್ಪಯ್ಯ ಬಿಟ್ಟೆ ಬಂದೆ. ನಾಲ್ವರು ಸೇರ ಕಣ್ಣವ ಕಟ್ಟಿ ಅಟ್ಟಾರಣದಾಗರಣ್ಣಯ್ಯ ಬಿಟ್ಟೆ ಬಂದೆ. ಕಣ್ಣಿ ಕಣ್ಣವ ಕಟ್ಟಿ ಅಟ್ಟಾರಣದಾಗರಣ್ಣಯ್ಯ ಬಿಟ್ಟೆ ಬಂದೆ. ಕಣ್ಣಿ ಕಣ್ಣವ ಕಟ್ಟಿ ಅಟ್ಟಾರಣದಾಗರಣ್ಣಯ್ಯ ಬಿಟ್ಟೆ ಬಂದೆ. ಕಣ್ಣಿ ಕಣ್ಣವ ಕಟ್ಟಿ ಅಟ್ಟಾರಣದಾಗರಣ್ಣಯ್ಯ ಬಿಟ್ಟೆ ಬಂದೆ. ಅಟ್ಟಾರಣದಾಗ ಅಟ್ಟಾರಣದಾಗರ್ಜುನರಾಯ ಬೆಟ್ಟಿ ಆಡಲಿವಾದೆ. ಹಕ್ಕಿಯ ಸುಳವಿಲ್ಲ ಪಕ್ಷಿಯ ಸುಳವಿಲ್ಲ ನಾರಿಯಿಂದ ನೀವು ಕಂಡೆ. ಹಕ್ಕಿಯ ಸುಳವಿಲ್ಲ ಪಕ್ಷಿಯ ಸುಳವಿಲ್ಲ ನಾರಿನಿಂದ ನೀವು ಕಂಡೆ. ಹಕ್ಕಿಯ ಸುಳವಿಲ್ಲ ಪಕ್ಷಿಯ ಸುಳವಿಲ್ಲ ನಾರಿನಿನ ದನಿಯೋ ಕಂಡೆ. ಹಕ್ಕಿಯ ಸುಳವಿಲ್ಲ ಪಕ್ಷಿಯ ಸುಳವಿಲ್ಲ ನಾರಿನಿನ ದನಿಯವ ಕಂಡೆ. ಆದಿಕರನ ಗೂಡ ಸೋಬುತ್ತೀನಾಗದು ಮತ್ತ ನನ್ನಣಿಯಲ್ಲಿತ್ತೆ. ಆದಿಕರನ ಗೂಡ ಸೋಬುತ್ತೀನಾಗದು ಮತ್ತ ನನ್ನಣಿಯಲ್ಲಿತ್ತೆ. ಆದಿಕರನ ಗೂಡ ಸೋಬುತ್ತೀನಾಗದು ಮತ್ತ ನನ್ನಣಿಯಲ್ಲಿತ್ತೆ. ಆದಿಕಾರನ ಗೂಡ ಸೋಬುತ್ತೀನಾಗದು ಮತ್ತ ನನ್ನಣಿಯಲ್ಲಿತ್ತೆ. ಆದಿಕಾರನು ನಲ್ಲ ಇವ ಜಾಣಿ ಬಿರಿ ಕಾರನು ನಲ್ಲೇ. ಆದಿಕಾರನು ನಲ್ಲ ಇವ ಜಾಣಿ ಬಿರಿ ಕಾರನು ನಲ್ಲೇ. ತಾಯಿ ಕೊಂತೆ ಮಗ ಐದು ಮಂದಿ ಮಕ್ಕಳು ನಾರಿ ನನ್ನಿಂದೆ ಬಾರೆ. ತಾಯಿ ಕೊಂತೆ ಮಗ ಐದು ಮಂದಿ ಮಕ್ಕಳು ನಾರಿ ನನ್ನಿಂದೆ ಬಾರೆ. ತಾಯಿ ಕೊಂತೆ ಮಗ ಐದು ಮಂದಿ ಮಕ್ಕಳು ನಾರಿ ನನ್ನಿಂದೆ ಬಾರೆ. ತಾಯಿ ಕೊಂತೆ ಮಗ ಐದು ಮಂದಿ ಮಕ್ಕಳು ನಾರಿ ನನ್ನಿಂದೆ ಬಾರೆ. ಟಾರಣದಾಗ ಅರ್ಜುನರಾಯ ಸುತಂದನ ಸುರಗಿಯೇ. ಅಟ್ಟಾರಣದಾಗ ಅರ್ಜುನರಾಯ ಸುತಂದನ ಸುರಗಿಯೇ. ಹಚ್ಚಂದರ ರಸಿನ ಕಟ್ಟಂದರ ಕಂಕಣ ಬೀಳಲೊಂದಕ್ಕಿ ಕಾಳೆ. ಹಚ್ಚಂದರ ರಸಿನ ಕಟ್ಟಂದರ ಕಂಕಣ ಬೀಳಲೆಂದಕ್ಕಿ ಕಾಳೆ ಹಚ್ಚಂದರ ರಸಿನ ಕಟ್ಟಂದರ ಕಂಕಣ ಬೀಳಲೆಂದಕ್ಕಿ ಕಾಳೆ ಹಚ್ಚಂದರ ರಸಿನ ಕಟ್ಟಂದರ ಕಂಕಣ ಬೀಳಲೆಂದಕ್ಕಿ ಕಾಳೆ ಆದಿಕರನ ಕೂಡ ಸೋಬುತ್ತೀನಾಗದು ಮತ್ತ ನನ್ನಡಿಯಲಿತೆ ಆದಿಕರನ ಗೂಡ ಸೋಬುತ್ತೀನಾಗದು ಮತ್ತ ನನ್ನಡಿಯ